ಹದಿನೇಳನೇ ಪದ್ಯದಲ್ಲಿ ಬೃಹಸ್ಪತ್ಯಾಚಾರ್ಯರ ಅವತಾರಗಳನ್ನು ತಿಳಿಸ್ತಾರೆ. ತಾರನಾಮಕ ತ್ರೇತೆಯೊಳು ಸೀತಾರಮಣನ ಆರಾಧಿಸಿದನು, ಸಮೀರಯುಕ್ತ ಉದ್ಧವನು ಕೃಷ್ಣಗೆ ಪ್ರಿಯನೆನಿಸಿದನು, ವಾರಿದಾಸನಯುಕ್ತ ದ್ರೋಣನು ಮೂರು ಇಳೆಯಳು ಬೃಹಸ್ಪತಿಗೆ ಅವತಾರವೆಂಬರು ಮಹಾಭಾರತ ತಾತ್ಪರ್ಯದೊಳಗೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬೃಹಸ್ಪತಿ ಸ್ತಾರಃ, ತಾರನಾಮಕ ಸುಷೇಣ ಪುತ್ರನಾಗಿ ಅವತಾರ ಅಂತ ಅಲ್ಲಿ ತಿಳಿಸ್ತಾರೆ. ತ್ರೇತಾಯುಗದಲ್ಲಿ ತಾರನಾಮಕ ತ್ರೇತೆಯೊಳು ಬೃಹಸ್ಪತಿಯು ತಾರನಾಮಕ ಕವಿಯಾಗಿ ಅವತಾರವನ್ನು ಮಾಡಿ ಸೀತಾರಮಣನ ಆರಾಧಿಸಿದನು, ಸೀತಾಪತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಸೇವೆಯನ್ನು ಮಾಡಿದನು. ದ್ವಾಪರಯುಗದಲ್ಲಿ ಅವನೇ ಸಮೀರ ಯುಕ್ತ ಅಂದರೆ ಮುಖ್ಯ ಪ್ರಾಣನ ಅಂಶವುಳ್ಳವನಾಗಿ ಉದ್ಧವನಾಗಿ ಅವತಾರ ಮಾಡಿ ಶ್ರೀಕೃಷ್ಣನಿಗೆ ಪ್ರೀತ್ಯಾಸ್ಪದನೆನಿಸಿದನು. ಅದೇ ಕಾಲದಲ್ಲಿ ವಾರಿಜಾಸನ ಯುಕ್ತ ದ್ರೋಣನು, ವಾರಿಜಾಸನ ಅಂದರೆ ಬ್ರಹ್ಮದೇವರು, ಅವರ ಆವೇಶದಿಂದ ಯುಕ್ತರಾಗಿರ್ತಕ್ಕಂಥ ದ್ರೋಣಾಚಾರ್ಯರಾಗಿಯೂ ಬೃಹಸ್ಪತ್ಯಾಚಾರ್ಯರು ಅವತಾರ ಮಾಡಿದರು. ಹೀಗೆ ಇಳೆಯುಳು ಭೂಮಿಯಲ್ಲಿ ಬೃಹಸ್ಪತ್ಯಾಚಾರ್ಯರಿಗೆ ಮೂರು ಅವತಾರ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದೊಳಗೆ ಅಂತ ತಿಳಿಸ್ತಾರೆ. ಭರದ್ವಾಜ ಋಷಿಗಳು ಬೃಹಸ್ಪತಿಯ ಪುತ್ರ. ಗಂಗಾ ಸ್ನಾನಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಗುರುತಾಚಿಯನ್ನು ಅಪ್ಸರಾ ಸ್ತ್ರೀಯನ್ನು ಕಂಡು ಆಗ ವೀರ್ಯಸ್ಖಲನ ಆಗತ್ತೆ. ಆ ವೀರ್ಯವನ್ನು ದ್ರೋಣ ಅಂದರೆ ಒಂದು ದೊನ್ನೆಯಲ್ಲಿ ಅದನ್ನು ಸಂಗ್ರಹ ಮಾಡ್ತಾರೆ. ಆ ವೀರ್ಯದಿಂದ ತಂದೆಯಾಗಿರ್ತಕ್ಕಂಥ ಬೃಹಸ್ಪತಿಯೇ ಮಗನಾಗಿ ಅವತಾರವನ್ನು ಮಾಡ್ತಾರೆ, ಅವರೇ ದ್ರೋಣಾಚಾರ್ಯರು. ಭೂಭಾರ ಹರಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸೇವೆ ಮಾಡೋದಕ್ಕಾಗಿ ಹುಟ್ಟಿದರು. ಮುಂದೆ ಭೀಮ ಮತ್ತು ಅರ್ಜುನ ಮೊದಲಾದವರಿಗೆ ಪಾಂಡವರಿಗೆ ಗುರು ಆಗುವವರಾದ್ದರಿಂದ ಅವರಲ್ಲಿ ಬ್ರಹ್ಮದೇವರ ಆವೇಶ ಇತ್ತು. ಆ ಬೃಹಸ್ಪತಿಯೇ ವಾಯು ಆವೇಶಯುಕ್ತರಾಗಿ ಜ್ಞಾನಿಯಾಗಿರ್ತಕ್ಕಂಥ ಉದ್ಧವ ಉಪಗವ ಅನ್ನೋ ಯಾದವ ವೀರನಿಂದ ಹುಟ್ಟುತ್ತಾರೆ. ದ್ರೋಣ ರೂಪದಲ್ಲಿ ತಾನು ನೇರವಾಗಿ ಪಾಂಡವ ಸೈನ್ಯ ನಾಶ ಮಾಡಿದ್ದಷ್ಟೇ ಅಲ್ಲದೆ ಶಿಷ್ಯರಾದ ಭೀಮ ಅರ್ಜುನ ಮೊದಲಾದವರ ಮೂಲಕ ಮತ್ತು ದುಷ್ಟದ್ಯುಮ್ನರ ಮೂಲಕ ಕೌರವ ಸೈನ್ಯವನ್ನು ನಾಶ ಮಾಡಿಸಿದರು ದ್ರೋಣಾಚಾರ್ಯರು. ಹೀಗೆ ಭೂಭಾರಹರಣ ಕಾರ್ಯದಲ್ಲಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದರೂ ಕ್ಷತ್ರಿಯನಾದ ಕೃಷ್ಣ ಬ್ರಾಹ್ಮಣನಾದ ಅವನನ್ನು ಆಪ್ತ ಸೇವಕನನ್ನಾಗಿ ಶಿಷ್ಯನನ್ನಾಗಿ ಮಾಡಿಕೊಳ್ಳುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಸಂಸೇವಿತು ಭಗವಂತನ ಪೂರ್ಣ ಸೇವೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಯಾದವ ಕುಲದಲ್ಲಿ ಉದ್ಧವನಾಗಿ ಅವತಾರವನ್ನು ಮಾಡಿದರು. ಪೂರ್ಣ ಸೇವೆ ಅಂದರೆ ಬಲ ಕಾರ್ಯ ಜ್ಞಾನ ಕಾರ್ಯಗಳೆರಡರಲ್ಲೂ ಸೇವೆ ಮಾಡಿರ್ತಕ್ಕಂಥವರು ಬೃಹಸ್ಪತ್ಯಾಚಾರ್ಯರು. ಆದ್ದರಿಂದ ಬೃಹಸ್ಪತ್ಯಾಚಾರ್ಯರಿಗೆ ಮೂರು ಅವತಾರಗಳು. ಒಂದು ತಾರ ಅಂತ ಕಪಿ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಸೇವೆಗಾಗಿಯೇ ಅವತಾರ ಮಾಡಿರುವಂಥದ್ದು. ಸುಗ್ರೀವನ ಮಾವ ಆದರು, ಸುಗ್ರೀವನ ಪತ್ನಿಯಾಗಿರ್ತಕ್ಕಂಥ ರುಮೆ ತಾರನ ಪುತ್ರಿ. ಇದಕ್ಕೆ ಹಿನ್ನೆಲೆಯನ್ನು ತಿಳಿಸ್ತಾರೆ. ಪೂರ್ವದಲ್ಲಿ ಶಚಿ ಇಂದ್ರಪತ್ನಿ ತಾರೆ ಅನ್ನ ಹೆಸರಿನಿಂದ ಬೃಹಸ್ಪತ್ಯಾಚಾರ್ಯರು ತಾರ ಅನ್ನ ಹೆಸರಿನಿಂದ ಅಣ್ಣ ತಂಗಿಯಾಗಿ ಹುಟ್ಟುತ್ತಾರೆ. ತಾರೆಯ ಅಣ್ಣ ತಾರ, ತಾರೆ ಇಂದ್ರಪತ್ನಿ, ಅವಳೇ ವಾಲಿಪತ್ನಿ. ಬೃಹಸ್ಪತ್ಯಾಚಾರ್ಯರು ತಾರ ಅನ್ನ ಕಪಿಯಾಗಿ ತಮ್ಮ ತಂಗಿಯಾಗಿರ್ತಕ್ಕಂಥ ತಾರೆಯನ್ನು ವಾಲಿಗೂ ಮಗಳು ರುಮೆಯನ್ನು ಸುಗ್ರೀವನಿಗೂ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ಇನ್ನು ಎರಡನೇ ಅವತಾರ ಉದ್ಧವ, ದ್ವಾಪರದಲ್ಲಿ ಯಾದವ ಕುಲದಲ್ಲಿ ಹುಟ್ಟಿದ್ದು. ಸಮೀರ ಯುಕ್ತ ಅಂದರೆ ವಾಯುದೇವರ ವಿಶೇಷ ಆವೇಶದಿಂದ ಶ್ರೀಕೃಷ್ಣನ ಸೇವೆ ವಿಶೇಷವಾಗಿ ಮಾಡಬೇಕು ಅಂತ ಉಪಗವ ಎನ್ನುವ ಮಹಾತ್ಮನ ಪುತ್ರನೇ ಉದ್ಧವನಾಗಿ ಅವತಾರವನ್ನು ಮಾಡಿದ್ದು. ದ್ರೋಣನಾಗಿ ಶ್ರೀಕೃಷ್ಣನ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣದಿಂದ ಉದ್ಧವನಾಗಿ ಬೃಹಸ್ಪತ್ಯಾಚಾರ್ಯರ ಅವತಾರ ಮಾಡಿ ದ್ರೋಣಾವತಾರದ ನಂತರ ಹುಟ್ಟಿ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದರು ಬೃಹಸ್ಪತ್ಯಾಚಾರ್ಯರು ಉದ್ಧವನಾಗಿ. ಮೂರನೇದು ದ್ರೋಣಾಚಾರ್ಯ, ಅಲ್ಲಿ ವಾರಿಜಾಸನ ಯುಕ್ತ ಅಂದರೆ ಬ್ರಹ್ಮದೇವರ ವಿಶೇಷ ಆವೇಶ ದ್ರೋಣಾಚಾರ್ಯರಲ್ಲಿ. ದ್ರೋಣ ಅನ್ನೋ ಹೆಸರೇ ದೊನ್ನೆಯಿಂದ ಹುಟ್ಟಿದವರು ಅಂತ ತಿಳಿಸ್ತಾ ಇದೆ. ಸಣ್ಣ ವಯಸ್ಸಿನಲ್ಲೇ ಚಿಕ್ಕಪ್ಪ ಅಗ್ನಿವೇಶ ಅನ್ನೋ ಮಹರ್ಷಿಗಳಿಂದ ಧನುರ್ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿದ್ರು. ದ್ರುಪದ ದ್ರೋಣರ ಸಹಪಾಠಿ ಕ್ಲಾಸ್ಮೇಟ್, ಶರದ್ವಾನ್ ಋಷಿಗಳ ಮಗಳಾಗಿರ್ತಕ್ಕಂಥ ಕೃಪೆಯನ್ನು ವಿವಾಹ ಆದರು. ಅಶ್ವತ್ಥಾಮಾಚಾರ್ಯ ಅನ್ನೋ ವೀರಪುತ್ರನನ್ನು ಪಡೆದರು. ಅಶ್ವತ್ಥಾಮಾಚಾರ್ಯರು ರುದ್ರದೇವರ ಅವತಾರ, ಕೃಪಿ ಕೃಪಾಚಾರ್ಯರ ತಂಗಿ. ದ್ರೋಣಾಚಾರ್ಯರು ಕೌರವ ಮತ್ತು ಪಾಂಡವ ಇಬ್ಬರಿಗೂ ಧನುರ್ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ಗುರು. ಅರ್ಜುನ ಅತ್ಯಂತ ಪ್ರೀತಿಯ ಶಿಷ್ಯ. ಇಷ್ಟೆಲ್ಲ ಆಗಿ ಕೌರವರ ಪಕ್ಷದಲ್ಲಿದ್ದರೂ ಜಯವಸ್ತು ಪಾಂಡುಪುತ್ರಾಣಾಮಂತನೆ ಅವರ ಚಿಂತನೆ ಆಗಿತ್ತು. ಹೀಗೆ ಶ್ರೀಕೃಷ್ಣನ ಸೇವೆಯನ್ನು ಸಾಕಷ್ಟು ಮಾಡಿದ್ರೂ ಕೂಡ ಬ್ರಾಹ್ಮಣನಾದ ಅವನನ್ನು ಆಪ್ತ ಸೇವಕನನ್ನಾಗಿ ಶಿಷ್ಯನನ್ನಾಗಿ ಮಾಡಿಕೊಳ್ಳಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಸಂಸೇವಿತುಂ ಭಗವಂತನ ಪೂರ್ಣ ಸೇವೆ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ಯಾದವ ಕುಲದಲ್ಲಿ ಉದ್ಧವನಾಗಿಯೂ ಅವತಾರ ಮಾಡಿ ಪೂರ್ಣ ಸೇವೆ ಅಂದರೆ ಬಲ ಕಾರ್ಯ ಜ್ಞಾನ ಕಾರ್ಯ ಎರಡನ್ನೂ ಮಾಡಿದವರು ಅಂತಾದರೆ ದೇವಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು ಅಂತ ಭಾಗವತ ತಾತ್ಪರ್ಯಾದಿಗಳಲ್ಲಿ ತಿಳಿಸ್ತಾರೆ.